ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ. ಈಗ ವೇಳೆ 5:30:21 ಜೀವನದಲ್ಲಿ ಸದಾ ಸಂತೋಷವಾಗಿರಬೇಕು ಅಂದರೆ ಭಾವನೆಗಳ ಕೈಗೆ ಬದುಕನ್ನ, ನೆನಪುಗಳ ಕೈಗೆ ಮನಸ್ಸನ್ನ, ಆಸೆಗಳ ಕೈಗೆ ಬುದ್ಧಿಯನ್ನ, ಜನರ ಮಾತುಗಳಿಗೆ ಕಿವಿಯನ್ನ ಯಾವತ್ತಿಗೂ ಕೊಡದೇ ಇರುವುದೇ ಸೂಕ್ತ. ಹಿತ ನೋಡಿ, ಆತ್ಮೀಯ ಶ್ರೋತೃಗಳಿಗೆಲ್ಲ ಡಾಕ್ಟರ್ ಬಸವರಾಜ ಗುಬ್ಬಿ ಮಾಡುವ ಮುಸ್ಸಂಜೆಯ ನಮಸ್ಕಾರ. ಕಾರ್ಯಕ್ರಮ ಚಿತ್ರಗೀತೆಗಳು. ಆತ್ಮೀಯ ಕೇಳುಗರಿಗೆಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಂಭಕ್ಕೆ ಕೇಳಿ ಯುಗಾದಿ ಚಿತ್ರದ ಗೀತೆ. ಹಾಡಿದ್ದಾರೆ ಚಿತ್ರ ಹಾಗೂ ರಾಜೇಶ್ ಕೃಷ್ಣನ್. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಆರ್ ಪಿ ಪಟ್ನಾಯಕ್. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए। ಇನ್ನಿಲ್ಲಾ ಭಯ ಇನ್ನಿಲ್ಲಾ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿನ ಬಹು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಗಾಯತ್ರಿ ಗಂಜ್ವಾಲ ಹಾಗೂ ಶಾನ್ ಅವರ ಧ್ವನಿಗಳಲ್ಲಿ ಕೇಳಿ ಪರಿಚಿತ್ರದ ಗೀತೆ. ಗೀತೆಗೆ ಸಂಗೀತ ನೀಡಿದ್ದಾರೆ ವೀರ ಸಮರ್ಥ. ಬರಲಗಳು ಮನದ ತುಂಬೆಲ್ಲ ಸೇರಿದೆ. ಇರುಗುತ್ತಿದೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ. ಚಿತ್ರ ಒಲವೇ ಜೀವನ ಲೆಕ್ಕಾಚಾರ. ಗಾಯಕರು ವಿಜಯಪ್ರಕಾಶ್. ಕುಂತಲೆ ಬಾಬಾರೆ ಶಾಕುಂತಲೆ, ನನ್ನ ಮೋಸವ ಮರೆತು ಬಿಡೆ, ಮಧುವ ಸಂತವ ಮರಳಿ ಕೊಡೆ. ಬಾಬಾರೆ ಶಾಕುಂತಲೆ, ಕೊನೆಗೊಮ್ಮೆ ನೀ ಕ್ಷಮಿಸಿ ಬಿಡು, ಮತ್ತೊಮ್ಮೆ ನೀ ಜೀವ ಕೊಡು. ನಿಜವಾಗಿ ನಾನೊಂದಿರುವೆ, ನನ್ನೊಳಗೆ ನಾ ಬೆಂದಿರುವೆ. ಅಳಿಸಿ ಬಿಡುವ ನಿನ್ನೆಗಳ, ಮೊರೆಸಿ ಬಿಡು ಕಹಿ ನೆನಪುಗಳ. ಇನ್ನೊಮ್ಮೆ ನೀ ಮನಸ್ಸು ಕೊಡು, ಮನಸಾರೆ ನೀ ನಕ್ಕು ಬಿಡು. ಕುಂತಲೆ ಬಾಬಾರೆ ಕುಂತಲೆ ಬಾಬಾರೆ ಶಾಕುಂತಲೆ, ನನ್ನ ಮೋಸವ ಮರೆತು ಬಿಡೆ, ಮಧುವ ಸಂತವ ಮರಳಿ ಕೊಡೆ. ಬಾಬಾರೆ ಶಾಕುಂತಲೆ, ಕೊನೆಗೊಮ್ಮೆ ನೀ ಕ್ಷಮಿಸಿ ಬಿಡು, ಮತ್ತೊಮ್ಮೆ ನೀ ಜೀವ ಕೊಡು. ದಾಟೋಣ ಹೊಸ ದ್ವಾರಗಳ, ನೀಂಟೋಣ ಹೊಸ ರಾಗಗಳ, ಕುಣಿಯೋಣ ಹೊಸ ತಾಳದಲ್ಲಿ, ಮೆರೆಯೋಣ ರಥ ಬೀದಿಯಲ್ಲಿ, ಕರೆಯೋಣ ಹೊಸ ನಾಳೆಗಳ, ಅರಸೋಣ ಕಿರು ಆಸೆಗಳ. ಬಾಬಾರೆ ಶಾಕುಂತಲೆ ಬಾಬಾರೆ. ಮೋಸವ ಮರೆತು ಬಿಡೆ, ಮಧುವ ಸಂತವ ಮರಳಿ ಕೊಡೆ. ಬಾಬಾರೇಶ ಕುಂತಲೆ ಕೊನೆಗೊಮ್ಮೆ ನೀ ಕ್ಷಮಿಸಿ ಬಿಡು, ಮತ್ತೊಮ್ಮೆ ನೀ ಜೀವ ಕೊಡು. ಹಚ್ಚೋಣ ತಿರು ದೀಪಗಳ, ಮೆಚ್ಚೋಣ ಒಡಲಾಳಗಳ, ಹುಡುಕೋಣ ಹೊಸ ತಾರೆಗಳ, ಮುಟ್ಟೋಣ ಹೊಸ ತೀರಗಳ, ರುಚಿಸೋಣ ಸಿಹಿ ಕನಸುಗಳ, ತೊದಲೋಣ ಸರಿ ತೊದಲುಗಳ. ಬಾಬಾರೇಶ ಕುಂತಲೆ ಬಾಬಾರೆ. ಆತ್ಮೀಯ ಕೇಳುಗರೆ, ಮೀಡಿಯಂ 444.44 ಮೀಟರ್ಗಳು ಅಥವಾ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಈಗ ಸಮಯ 5:48.10. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಯುಗ ಯುಗಗಳೇ ಸಾಗಲಿ ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಕುನಾಲ್ ಗಂಜ್ವಾಲ. ಗೀತೆಗೆ ಸಾಹಿತ್ಯ ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ. ನಮ್ಮ ಊರು ಕರ್ನಾಡ, ನಮ್ಮ ಪ್ರೀತಿಯೇ ಕುಹು ಕುಹು ಕನ್ನಡ. ಬಾಲು ಹರಿಸಿ ಜೋಡಿನ ನಮ್ಮ ಮನೆ ಮಲ್ಲರು, ನಮ್ಮ ಊರು ಕನ್ನಡ, ನಮ್ಮ ಪ್ರೀತಿಯೇ ಕುಹು ಕುಹು ಕನ್ನಡ. ನಾನು ಹಸಿ ಜೋಡಿನ ನಮ್ಮ ಮನೆ ಮಲ್ಲಾಡು ನಮ್ಮ ಊರು ಕರ್ನಾಡು ನಮ್ಮ ಪ್ರೀತಿಯೇ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಕೇಳಿ ಜಾಲಿಬಾಯ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಯುವನ್ ಶಂಕರ್ ರಾಜ್. ಬಾಯೆಂದರೆ ಪ್ರೀತಿ ಬಾರದು, ಹೋಗೆಂದರೆ ಪ್ರೀತಿ ಹೋಗದು, ಎಷ್ಟೆಂದರೂ ಪ್ರೀತಿ ಒಂದು ಜಾದು. ಕಣ್ಮುಂದೆ ಕಂಡು ಬರುವುದು, ಕೈ ಸಿಗದೆ ಹೋಗಿ ಬಿಡುವುದು, ಏನೇನೋ ಬದಲು ಬದಲು ನಮಗು. ಹೃದಯಗಳು ಹೀಗೇನೆ ತನಗೆ ತನದೇ ಚಿಂತೆ ಮುಚ್ಚಿರುವ ಕೊಳ್ಳುವೆ ಮನಸ್ಸು ಬಿಚ್ಚಿ ನಡೆಯಬೇಕು. ಪ್ರೀತಿಯೊಂದು ತಪ್ಪು ಅಂದ್ರೆ ದೇವರಲ್ಲೂ ತಪ್ಪಿದೆ, ಪ್ರೀತಿ ಇರದೆ ದೇವರೆಲ್ಲ. ಬಹುದು ನಿನ್ನ ನಿಲುವೆ ನಿನಗೆ ಚಾವಿ ಮರೆಯಬಾರದು. ಮಾತಲಿ ನೀ ನನ್ನನ್ನು ಜರಿದು ದೂಡಲು ಬಹುದು, ನಿನ್ನ ಮನಸ್ಸೇ ಒಮ್ಮೆ ನಿನ್ನ ಕೊಲ್ಲಬಹುದು. ಪ್ರೀತಿಯೊಂದು ಸುಂದರ ಶಿಲ್ಪ, ನಾನು ನೀನು ಶಿಲ್ಪಿಗಳು. ಶಿಲ್ಪದ ಮೇಲೆ ಯಾಕೆ ಕಾಣದಂಥ ಕದನಗಳು? ಇದೆಂಥ ನ್ಯಾಯ ಹೇಳಿ ಹೃದಯ? ನೂರು ನೂರು ಜನ್ಮದಲ್ಲೂ ಜೋಡಿಯಾಗೆ ಹುಟ್ಟುವ, ಅಲ್ಲಿವರೆಗೂ ಪ್ರೀತಿ ಗುಂಟು ಜೀವ. ಪ್ರೀತಿನಾಗೆ ಕೋಟಿ ಕೋಟಿ ಜೀವಿಗಳ ಈ ಸೃಷ್ಟಿಯು, ಸೃಷ್ಟಿಯಂದ್ರೆ ಪ್ರೀತಿ ಕಾಣವು. ಕಾರ್ಯಕ್ರಮದ ಕಡೆಯದಾಗಿ ಕೇಳಿಕೆ ರಾಮನಾರಾಯಣ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಎಂಎಸ್ ಮಧುಕರ್. ಚಿತ್ರ 7 o'clock, ಗಾಯಕರು ನಿತ್ಯ ಸಂತೋಷಿನಿ ಹಾಗೂ ರಾಜೇಶ್ ಕೃಷ್ಣನ್. ಕಾತುರ ನನಗೆ ಏಕೆ ಹೀಗಾಗಿದೆ. ಆತ್ಮೀಯ ಕೇಳುಗರೆ, ಇದುವರೆಗೂ ಕೆಲವು ಚಿತ್ರಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿ ಬಂದಿತು. ಕೇಳುಗರೆ, ಇದೊಂದು ಪ್ರಕಟಣೆ. ನಮ್ಮ ನಿಲಯದಿಂದ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ನನ್ನ ಆಯ್ಕೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ತಾವು ಕೂಡ ಈ ಪತ್ರದ ಮೂಲಕ ವಾಟ್ಸಪ್ ಸಂಖ್ಯೆಗೆ ಮೆಸೇಜ್ ಕಳಿಸುವ ಮೂಲಕ ಅಥವಾ ಮೇಲ್ ಮೂಲಕ ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ಕೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಿಮ್ಮ ನೆಚ್ಚಿನ ಚಿತ್ರಗೀತೆಗಳನ್ನು ನಮಗೆ ಬರೆದು ಕಳುಹಿಸಿ. ಪತ್ರದ ಮೂಲಕ ಬರೆದು ಕಳಿಸುವವರಿಗೆ ನಮ್ಮ ವಿಳಾಸ: ನಿಲಯದ ನಿರ್ದೇಶಕರು, ನನ್ನ ಆಯ್ಕೆ ವಿಭಾಗ, ಜೆಪಿಎಸ್ ಕಾಲೋನಿ, ಆಕಾಶವಾಣಿ, ಭದ್ರಾವತಿ. ವಾಟ್ಸಪ್ ಮೂಲಕ ಅಂದರೆ ನಮ್ಮ ಸಂಖ್ಯೆ 9481572600. ಮತ್ತೊಮ್ಮೆ ಗಮನಿಸಿ, 9481572600. ಇಲ್ಲಿ ಈ ಸಂಖ್ಯೆಗೆ ಕಳಿಸಬಹುದು. ಇನ್ನು ಇಮೇಲ್ ಮೂಲಕ ಕಳಿಸುವವರು, ನಮ್ಮ ಇಮೇಲ್ ವಿಳಾಸ airbdvt@gmail.com. ಮತ್ತೊಮ್ಮೆ ಇಮೇಲ್ ಗಮನಿಸಿ, airbdvt@gmail.com. ಗಮನಿಸಿ, ನಮ್ಮ ನಿಲಯದಿಂದ ಪ್ರಸಾರವಾಗುವ ನನ್ನ ಆಯ್ಕೆ, ನಿಮ್ಮ ಮೆಚ್ಚಿನ ಚಿತ್ರಗೀತೆ ಕಾರ್ಯಕ್ರಮದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 11 ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಕೇಳಿ ಆನಂದಿಸಿ. ಪ್ರಕಟಣೆಯನ್ನ ಕೇಳಿದ್ರಿ. ಆಕಾಶವಾಣಿ ಭದ್ರಾವತಿ.